ಕಾರ್ಯಕ್ರಮ ಕೃಷಿ ರಂಗ. ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಬದಲಾಗುವುದಿಲ್ಲ. ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನದ ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಆರೋಗ್ಯ ಇಲಾಖೆಯ ಮಹತ್ವಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ID ಯೊಂದಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ ಇಲಾಖೆ ಕರ್ನಾಟಕ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಹಾಸ್ಪಿಟಲ್ ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಪಾನ್ ಕಿಲ್ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಆತಾ ಹೈ. ತಂಬಾಕೂ ಸೇ ಮಿಲ್ನೇ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. 2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಮೇ ಜಾರಿ. ನಿಮ್ಮ ಬ್ಯಾಂಕ್ ಟ್ರಲ್ ಬ್ಯಾಂಕ್ ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಮುಖದಲ್ಲಿ ಮೊಡವೆಯ ಸೈ ಬಾಲ್ ಕಜ್ಜಿ ಹುಳು. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ, ಲಾಟ್ರಿ ಬಂದಿದೆ ಅಂತಾರೆ. ಹೇ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ. ಹಾಗೆ ಇಮೇಲು SMS ಕಳಿಸ್ತಾರೆ, ಹಾಗೆ ಇಮೇಲು SMS ಕಳಿಸ್ತಾರೆ. ಹೇಳ್ತಾರೆ ಕೊಟ್ರೋ ಕೆಟ್ರಿ ಬಿಟ್ಟಿ ಹಣ ಯಾರು ಯಾರಿಗೂ ಕೊಡೋದಿಲ್ಲ, ಬಿಟ್ಟಿ ಹಣ ಯಾರು ಯಾರಿಗೂ ಕೊಡೋದಿಲ್ಲ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾಂ, ತಿಳಿಯಿರಿ, ರಿಸರ್ವ್ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ಜರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಎರಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429. ನಿಮ್ಮ ಸುರಕ್ಷತೆಯೇ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 88717. ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು ಡ್ರಮ್ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮತ್ತು ಬಳಕೆ ಕುರಿತು ಅರಭಾವಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಯಾಕಂದ್ರೆ ಸುಮಾರು ವರ್ಷಗಳ ನಮ್ಮ ಕೃಷಿ ಜೀವನದಲ್ಲಿ ಭಾರತದಲ್ಲಿ ಬೇಸಾಯ ಏನು ಆಯ್ತಲ್ಲ, ಗ್ರೀನ್ ಮಣ್ಣು ಸವಕಳಿನೂ ಆಗಿದೆ, ಸಾಕಷ್ಟು ಮಳೆಯಾಗಿ ಮಣ್ಣು ಕೂಡ ಎಲ್ಲೋ ಒಂದ್ ಕಡೆ ಹೋಗಿ ಹೂಳಾಗಿದೆ, ಅಂದ್ರೆ ಫಲವತ್ತತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನೊಳಗೆ ಹಿಂದೆಂದಿಗಿಂತಲೂ ಈಗ ಸಾವಯವ ಕೃಷಿಯತ್ತ ನಾವು ಮುಖ ಮಾಡೋದು ಬಹಳ ಅವಶ್ಯಕತೆ. ಏನ್ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ತಜ್ಞ ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರು. ಜನಜನಿತ ಅಧ್ಯಾಪಕರು ವಿಶೇಷವಾಗಿ ಸಾವಯವ ಕೃಷಿಯೊಳಗೆ ಹೇಗೆ ನಮ್ಮ ರೈತ ಬಾಂಧವರು ತಮ್ಮನ್ನು ತೊಡೆ ಚಿಂತನೆಯಲ್ಲಿ ತೊಡಕೊಂಡಂತವರು. ಇವತ್ತು ಅವರಿಂದ ಈ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳೊಳಗೆ ದ್ರವ ರೂಪದ ಸಾವಯವ ಗೊಬ್ಬರ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ ಸರ್. ಗೊಬ್ಬರಗಳೇನಿದೆಲ್ಲ ಅದು ಯಾವಾಗ್ಲೂ ಕೂಡ ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತದೆ, ಹಾಗೆ ನಾವು ಬೆಳೆಯ ಉತ್ಪಾದನೆಗೆ ಕೂಡ ಒಂದು ಸಹಕಾರಿಯಾಗಿ ನಿಲ್ತದೆ, ಮತ್ತು ಉತ್ತಮವಾಗಿ ಬೆಳೆಯನ್ನು ಬೆಳೆದು ಒಳ್ಳೆ ಫಸಲನ್ನು ಪಡೆದು ಲಾಭ ಪಡಿಬಹುದು. ಆ ನಿಟ್ಟಿನೊಂದೇ ಒಂಥರ ಸಿಹಿಯಾಗಿ ನಮಗೆ ಕೇಳುವಂತಹ ಒಂದು ಶಬ್ದ, ಈ ದ್ರವ ರೂಪದ ಸಾವಯವ ಗೊಬ್ಬರ ಅಂದ್ರೆ ಏನು? ಒಂಥರ ಗೊಬ್ಬರನೇ ಇದು, ಬಟ್ ಸಾವಯವ ಮೂಲದೇ ಆಗಿರುತ್ತೆ, ಬಟ್ ದ್ರವ ರೂಪದಲ್ಲಿ ಇರುತ್ತೆ. ಅಲ್ಲಿ ದ್ರವ ಸಾವಯವ ಗೊಬ್ಬರಗಳನ್ನ ರೆಡಿ ಮಾಡ್ತೀವಿ ಸರ್. ಈಗ ವಿಶೇಷವಾಗಿ ನಮ್ಮ ಕೃಷಿ ಚಟುವಟಿಕೆಗಳೊಳಗೆ ಅಂದ್ರೆ ಅದೊಂದು ಒಳ್ಳೆ ಟಾನಿಕ್, ಯಾವುದೇ ಬೆಳೆಗೆ ಅದು ಬೇಕಾಗ್ತದೆ. ವಿಶೇಷವಾಗಿ ನಮ್ಮಲ್ಲಿ ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗಬೇಕು, ಮಣ್ಣಿನೊಳಗ ಎರೆಹುಳು ಜಾಸ್ತಿ ಆಗಬೇಕು, ಹಾಗೇನೆ ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ಜೀವಿಗಳೇನದ ಮಹತ್ತರ ಪಾತ್ರವನ್ನ ಈ ಒಂದು ನಿಟ್ಟಿನೊಳಗೆ ವಹಿಸ್ತದೆ. ಈ ಒಂದು ದ್ರವ ರೂಪದ ಸಾವಯವ ಗೊಬ್ಬರವನ್ನ ಉತ್ಪಾದನೆ ಮಾಡೋ ಇದೆ, ಅದೇ ರೀತಿ ಬಯೋಜೀವ ಸಾರ ದ್ರಾವಣ ಇದೆ, ಅಮೃತ ಪಾಣಿ ಇದೆ, ಎರೆಜಲ ಇದೆ. ಈಗ ಅಮೃತ ಪಾಣಿ ಇರ್ಬೋದು, ಬಯೋಜೀವ ಸಾರ ದ್ರಾವಣ ಇರ್ಬೋದು, ಎರೆಜಲ ಇರ್ಬೋದು, ಇವೆಲ್ಲ ಬಹು ಪ್ರಮುಖವಾದ ಪಂಚಗವ್ಯ, ಬಯೋಜಿನ್ ಸಾರ ಮತ್ತೆ ಆಮೇಲೆ ಎರೆಜಲ, ಸಾಕಷ್ಟು ದ್ರವ ರೂಪದ ಒಂದು ಸಾವಯವ ಗೊಬ್ಬರಗಳಿದೆ. ದ್ರವ ರೂಪದ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡೋದೇನಿದೆಲ್ಲ ಕಡಿಮೆ ಖರ್ಚು, ಆಮೇಲೆ ಸ್ವಾವಲಂಬಿ ಜೀವನ ಇದು. ಹೊರಗಿನ ಯಾವುದೇ ಒಂದು ನಷ್ಟನೇ ಜಾಸ್ತಿ ಆಗುತ್ತೆ ನಾವು ರಾಸಾಯನಿಕಗಳನ್ನ ಹೆಚ್ಚು ಹೆಚ್ಚು ಯೂರಿಯಾಗಳನ್ನು ಬಳಸಿದ್ರೆ ನಮ್ಮ ಮಣ್ಣಿನ ಗುಣಮಟ್ಟನ ಹಾಳ. ಆ ನಿಟ್ಟಿನೊಳಗ ಬೀಜಾಮೃತ ಇದ್ದಾಗ ಒಂದು ಆ ಬೀಜ ಒಳ್ಳೆ ಚೆನ್ನಾಗಿ ಮೊಳಕೆ ಹೊಡೆದು ಒಂದು ಸಿರಿವಂತ ಬೆಳೆಯ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಅಂದ್ರೆ, ನೀರು ನಮ್ಗೆ 20 ಲೀಟರ್ ಬೇಕಾಗುತ್ತೆ, ಮತ್ತೆ ದೇಶಿ ಆಕಳ ಹೈಬ್ರಿಡ್ಗಳು ಸಾಕಷ್ಟು ಆಹಾರದ ಆಹಾರ ಇಂಟೇಕ್ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಔಷಧಿಗಳನ್ನ ರೋಗಗಳನ್ನ ನಾವು ಇದರಲ್ಲಿ ಶಿಫಾರಸು ಮಾಡ್ತೀವಿ. ದೇಶಿ ಹಸುವಿನ ಸಗಣಿ 5 ಕೆಜಿ, ನೀರು 20 ಲೀಟರ್. ಒಂದು ಬಗಸೆ ಮಣ್ಣಾದ್ರೆ ನಿಮ್ಮ ಹೊಲದಲ್ಲಿ ಇರುವ ನಿಮ್ಮ ಹೊಲದ ಮಣ್ಣೆ ಆದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಿಮ್ಮ ಹೊಲದಲ್ಲಿ ಬಕೆಟ್ ತಗೋಬೇಕು, ಆ ಬಕೆಟ್ ಅಲ್ಲಿ 20 ಲೀಟರ್ ನೀರು ಹಾಕಿ ತದನಂತರ ಒಂದು ಬಿಳಿ ಬಟ್ಟೆ ನೀರಿನಲ್ಲಿ 20 ಲೀಟರ್ ನೀರಿನಲ್ಲಿ ನೀವು ಆ ಸಗಣಿ ಗಂಟನ್ನ ನೀರಿನಲ್ಲಿ ನೆನೆ ಇಡಬೇಕು, ಸುಮಾರು 12 ಗಂಟೆ ನೆನೆ ಇಡಬೇಕು. ಅದೇ ಸಮಯದಲ್ಲೇ 50 ಗ್ರಾಂ ಸುಣ್ಣ 12 ಗಂಟೆ ಆದ್ಮೇಲೆ ಮರುದಿನ ನೀವು ಏನ್ ಮಾಡ್ಬೇಕು, ಆ ಸಗಣಿ ಕಟ್ಟನ್ನ ಬಿಚ್ಚದೇನೆ ಸರಿಯಾಗಿ ಕಲುಕಿಸಿ 5 ಲೀಟರ್ ಆಕಳ ಮೂತ್ರ ಆಕಳ ಗಂಜಲವನ್ನ ದೇಶಿ ಆಕಳ ಗಂಜಲವನ್ನ ಹಾಕಿ, ಯಾಕಂದ್ರೆ ಯಾವಾಗ 5 ಲೀಟರ್ ಗಂಜಲ ಹಾಕ್ತೀರಿ ಅದೇ ಟೈಮಲ್ಲಿನೇ ನೀವು ಸುಣ್ಣದ ತಿಳಿ ನೀರನ್ನ ನೀವು ಈ ದ್ರಾವಣ ಏನು ಬೀಜಾಮೃತ ರೆಡಿ ಆಗುತ್ತೆ. ಫ್ರೆಶ್ ಆಗಿ ಮಾಡ್ಬೇಕು ಬೀಜಾಮೃತವನ್ನ, ಮತ್ತು ಇವತ್ತು ರೆಡಿ ಮಾಡಿ ಬಳಕೆ ಮಾಡ್ಬೇಕು ಬೀಜಾಮೃತವನ್ನ. ನೀವು ಈ ರೆಡಿ ಆಗಿದೆ, ಈಗ ಬೀಜಾಮೃತ ರೆಡಿ ಆಗಿದೆ, ನೀವು ಆಮೇಲೆ ಎಲ್ಲಾ ತರದ ಬೀಜಗಳನ್ನ ನೀವು 10 ನಿಮಿಷ ಸೋಯಾಬೀನ್ ಹೊರತುಪಡಿಸಿ 10 ನಿಮಿಷ ನೀವು ಈ ಬೀಜಾಮೃತ ದ್ರಾಕ್ಷಿ ಬರುತ್ತೆ, ಮೊಳಕೆ ಫೇಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಸೀಡ್ಲಿಂಗ್ ವಿಗರ್ ಚೆನ್ನಾಗಿ ಬರುತ್ತೆ. ತದನಂತರ ಒಂದು ವೇಳೆ ಬಟ್ ಬೀಜಾಮೃತದಲ್ಲಿ ಬೀಜೋಪಚಾರ ಮಾಡಿದಂತ ಬೀಜಗಳು ಸಾಯೋದಿಲ್ಲ, ಯಾಕಂದ್ರೆ ನಾವು ಈ ಸುಣ್ಣನು ಸಹ ಇಲ್ಲಿ ಉಪಚಾರ ಮಾಡಿ ನೀವು ತಿಪ್ಪೆ ಗೊಬ್ಬರಕ್ಕೆ ನೀವು ಮತ್ತೆ ಸೇರಿಸಬಹುದು. ಇದು ಬೀಜಾಮೃತದ ಉಪಯೋಗ ಮತ್ತು ತಯಾರು ಮಾಡುವ ಪದಾಮೃತ ಜೀವಾಮೃತ ಅಂದ್ರೆ ಅಮೃತ ಇದೆ, ಮಾತುಗಳಲ್ಲಿ ಕೂಡ ಅಮೃತ ಇದೆ. ಮತ್ತೆ ಆ ತರ ಒಂದು ಬೇಸಾಯ ಮಾಡಲಿಕ್ಕೆ ಸಾಧ್ಯ ಆದ್ರೆ ಒಂದು ಪರಿಸರ ಸ್ನೇಹಿ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಬಹಳ ಸಂತೋಷ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರು. ಈಗ ಬೀಜಾಮೃತ ನಂತರ ಜೀವಾಮೃತ ಅಂತ ಬರ್ತದೆ, ಯಾಕಂದ್ರೆ ಜೀವಾಮೃತ ಹೆಸರೇ ಹೇಳೋ ಹಂಗೆ ಒಂದು ಜೀವವನ್ನು ನೀಡುವಂತ ಹೇಗೆ ಉಪಯೋಗ ಮಾಡಬೇಕು ಇದನ್ನು ವಿಸ್ತೃತವಾಗಿ ಹೇಳ್ಬೋದಾ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ? ಜೀವಾಮೃತ ಅಂದ್ರೆ ನಾವು ಇಲ್ಲಿ ಮಾಡಿ ತಯಾರು ಮಾಡುವಂತ ಒಂದು ದ್ರಾವಣಕ್ಕೆ ಜೀವಾಮೃತ ಅಂತೀವಿ. ಇಲ್ಲಿ ನಿಮ್ಗೆ ಗೊತ್ತಿರುವಂಗೆ ಜೀವಾಮೃತ ತಯಾರು ಮಾಡ್ಬೇಕಾದ್ರೆ ಮೊದಲಿಗೆ ಏನ್ ಮಾಡ್ತಿದ್ದ ಡ್ರಮ್ ಬೇಕು, ತದನಂತರ ದೇಸಿ ಹಸುವಿನ ಸಗಣಿ 10 ಕೆಜಿ ಬೇಕು, 10 ಕೆಜಿ ದೇಸಿ ಹಸುವಿನ ಸಗಣಿ, ದೇಸಿ ಹಸುವಿನ ಗಂಜಲ 10 ಲೀಟರ್ ಬೇಕು, ದೇಸಿ ಬೆಲ್ಲ ಅಂದ್ರೆ ಕರಿ ಬೆಲ್ಲ, ಬೆಲ್ಲನು ಬರ್ತದೆ ಫುಲ್ ವೈಟಿಶ್ ಬೆಲ್ಲ ಬರ್ತದೆ ಅದಲ್ಲ ಕರಿ ಬೆಲ್ಲ, ಅಂದ್ರೆ ಸಾವಯವ ವೃತ್ತಿಯಲ್ಲಿ ತಯಾರು ಮಾಡಿರುವಂತ ಬೆಲ್ಲ ಕೆಜಿ ಬೇಕಾಗುತ್ತೆ. ತದನಂತರ ಒಂದು ಬಗಸೆ ಮಣ್ಣು, ಬದುವಿನ ಮೇಲೆ ಇರೋ ಮಣ್ಣು ಇರ್ಬೋದು, ಗಿಡದ ಕೆಳಗೆ ಗಿಡದ ಬುಡದಲ್ಲಿ, ನೀವೇ ರೈತರು ಇದ್ರೆ ನೀವೇ ಕಬ್ಬು ಬೆಳೆದ್ರೆ ಸಾವಯವ ಬೆಲ್ಲ ಮಾಡಬಹುದು, ಅದೇನ್ ಖರ್ಚಾಗಲ್ಲ. ಅಥವಾ ಬೇರೆ ಕಡೆ ತಂದ್ರೂ ನಿಮ್ಗೆ ಇಲ್ಲಿ ಖರ್ಚನ್ನ ಜಾಸ್ತಿ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಮ ರೈತರೆ ತಮ್ಮ ಹೊಲದಲ್ಲಿ ಬೆಳೆದಿರುವಂತ ಎಲ್ಲಾ ಉತ್ಪನ್ನಗಳು, ಮತ್ತೆ ಅದು ಒಂಥರ ರಾಸಾಯನಿಕ ಕೃಷಿಯಲ್ಲಿ ಹೇಗೆ ಬೇರೆ ಇನ್ಪುಟ್ಗಳ ಮೇಲೆ ಪರಿಕರಗಳ ಮೇಲೆ ಅವಲಂಬನೆ ಆಗ್ತೀವಿ, ಅದೇ ರೀತಿ ಕೃಷಿ ಆಗಿಬಿಡುತ್ತೆ. ಇದು ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತಲಿರುವ ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಉತ್ಪನ್ನಗಳನ್ನ ನಾವು ಬಳಕೆ ಮಾಡಿ ನೀರ್ ಹಾಕ್ಬೇಕು. ಆ ನೀರ್ ಹಾಕಿದ್ಮೇಲೆ ಅದಕ್ಕೆ ನಾವು ಮೊದಲನೇದಾಗಿ 10 ಕೆಜಿ ಸಗಣಿಯನ್ನ ಸರಿಯಾಗಿ 2 ಕೆಜಿ ಬೆಲ್ಲವನ್ನ ಸೇರಿಸಬೇಕು. ತದನಂತರ ಅದಕ್ಕೆ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟನ್ನ ಸೇರಿಸಬೇಕು. ಆಮೇಲೆ ತದನಂತರ 10 ಲೀಟರ್ ಗಂಜಲ ಮತ್ತು ಒಂದು ಬಹುಶಃ ಮಣ್ಣನ್ನ ಸೇರಿಸಿ ಈ ರೀತಿ ತಿರುಸ್ತಾ ಇರಬೇಕು. ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ತಿರುಸ್ತಾ ಇರಬೇಕು. ಕ್ಲಾಕ್ ವೈಸ್ ಹಸಿ ಬಟ್ಟೆಯನ್ನ ಮುಚ್ಚಬೇಕು, ಸಾಧ್ಯವಾದಷ್ಟು ಹಸಿ ಬಟ್ಟೆಯನ್ನ ಮುಚ್ಚಬೇಕು. ಅಂದ್ರೆ ಯಾವುದೇ ಕೀಟಗಳಿರ್ಬೋದು ಅವು ಒಳಗಡೆ ಪ್ರವೇಶಿಸದಿರೋಗಿ ನೋಡೋಕೋಸ್ಕರ, ಮತ್ತೆ ಬೇರೆ ಹೊರಗಿನಂತ ಸೂಕ್ಷ್ಮಾಣುಜೀವಿಗಳು ಒಳಗಡೆ ಎಂಟ್ರಿ ಆಗದೆ ಇರ್ತಾರೆ, ಒಂದು ರೆಡಿ ಆಗುತ್ತೆ. ಜೀವಾಮೃತದ ವಿಶೇಷತೆ ಏನಪ್ಪಾಂದ್ರೆ ಇದರಲ್ಲಿ ಸಾಕಷ್ಟು ಬೆಳೆ ಪ್ರಚೋದಕಗಳು ಇರ್ತವೆ, ಬೆಳೆ ಬೆಳವಣಿಗೆಗೆ ಅನುಕೂಲಕರ ಆಗಿರುವಂತಹ ಸಾಕಷ್ಟು ಬೆಳೆ ಪ್ರಚೋದಕಗಳು ಇರೋದ್ರಿಂದ ಕ್ರಮೇಣ ಸಾಮಾನ್ಯವಾಗಿ ಜೀವಾಮೃತವನ್ನು 3-5% ಪ್ರಮಾಣದಲ್ಲಿ ನಾವು ಬೆಳೆಗೆ ಸಿಂಪಡಣೆ ಮಾಡಬೇಕಾಗುತ್ತೆ. 3-5 ಅಂದ್ರೆ ನೀವು ಜೀವಾಮೃತ ರೆಡಿ ಆಗಿದ್ದನ್ನ ಫಿಲ್ಟರ್ ಮಾಡಬೇಕು, ಫಿಲ್ಟರ್ ಮಾಡಿ ಒಂದು ವಾರದ ನಂತರ ಫಿಲ್ಟರ್ ಮಾಡುವ ಪ್ರಮಾಣದಲ್ಲಿ 5% ಅಂದ್ರೆ 1 ಲೀಟರ್ಗೆ 50 ml ಹಾಕಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. ರೈತರಿಗೆ ದಯವಿಟ್ಟು ರೈತರು ಈ ಜೀವಾಮೃತ ಮತ್ತು ಬೀಜಾಮೃತ ಸಹ ಮಾಡಿ ಬಳಕೆ ಮಾಡಬೇಕು. ಇನ್ನು ಫ್ರೆಶ್ ಆಗಿ ಅಮೃತ ಸಿಂಚನ ನಮ್ಮ ಪೈರುಗಳಿಗೆ ಅಷ್ಟು ಚೆನ್ನಾಗಿ ಕೇಳಲಿಕ್ಕೆ ಒಂಥರ ಅನಿಸುತ್ತೆ. ಆಮೇಲೆ ನಾವೇ ತಯಾರು ಮಾಡೋದ್ರಿಂದ ಬೀಜಾಮೃತ ಜೀವಾಮೃತ ನಂತರ ಈ ಪಂಚಗವ್ಯ ಕೂಡ ದ್ರವರೂಪದ ಸಾವಯವ ಗೊಬ್ಬರ, ಪಂಚಗವ್ಯದ ಉತ್ಪಾದನೆ ಇದು ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತ ಒಂದು ದ್ರಾವಣ ಇದು ಪಂಚಗವ್ಯ. ನಿಮ್ಗೆ ಗೊತ್ತಿರೋಂಗೆ ಪಂಚಗವ್ಯ ಮೊಸರು ಮತ್ತೆ ಎಳೆನೀರು, ತದನಂತರ ಬೆಲ್ಲ ಅಥವಾ ಕಬ್ಬಿನ ಹಾಲು, ಬೆಲ್ಲ ಇದ್ರೆ ಬೆಲ್ಲ ಇಲ್ಲಾಂದ್ರೆ ಕಬ್ಬಿನ ಏನೆಲ್ಲ ಲೋಕಲ್ ಬಾಳೆಯನ್ನ ನಾವು ಬಳಕೆ ಮಾಡ್ಬೇಕು ಹಣ್ಣಾಗಿರುವಂತದ್ದು. ಈಗ ನಾನು ನಿಮ್ಗೆ ರೈತರಿಗೆ ಅನುಕೂಲ ಆಗ್ಲಿ ಅವ್ರು ಏನಾದ್ರು ಬರ್ಕೋತಿದ್ರೆ 10 ಲೀಟರ್ ಬೇಕು, ತದನಂತರ ದೇಸಿ ಹಸುವಿನ ಹಾಲು 3 ಲೀಟರ್ ಬೇಕು, ದೇಸಿ ಹಸುವಿನ ಮೊಸರು 250 ಗ್ರಾಂ ಬೇಕು, ಅಥವಾ ಬೆಲ್ಲ ಇರಲಿಲ್ಲ ಅಂದ್ರೆ ಸಾವಯವ ಕಬ್ಬಿನ ಹಾಲು 3 ಲೀಟರ್ ಬೇಕು, ತದನಂತರ ಸರಿಯಾಗಿ ಹಣ್ಣಾಗಿರುವಂತ ಮಾಗಿದ 12 ಪಚ್ಚಬಾಳೆ ಬೇಕು. ಉತ್ಪನ್ನಗಳನ್ನ ನೀವೇ ರೆಡಿ ಮಾಡ್ಕೋಬೇಕು. ಈಗ ನೀವು ಸುಪರ್ಕವಾಗಿರುವಂತ ಉಪಕಸಬುಗಳನ್ನು ಸಹ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಈಗ ಎಳೆ ನೀರು ಹೊರಗಡೆ ತರಕ್ ಹೋದ್ರೆ ಲೀಟರ್ ಎಳೆ ನೀರು ನಿಮ್ಮ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಿಸಿ ಈ ಪಂಚಗವ್ಯ ಮಾಡಬೇಕು. ಪಂಚಗವ್ಯ ಮಾಡಲು ಪದ್ಧತಿ ಹೇಳ್ತೀನಿ ನಾ ಫಸ್ಟ್ ಗೆ. ಇದು ತಯಾರಿಸುವ ಪದ್ಧತಿ, ಫಸ್ಟ್ ಗೆ ದೇಸಿ ಹಸುವಿನ ಸಗಣಿ 7 kg ಜೊತೆ 1 kg ದೇಸಿ ಹಸುವಿನ ತುಪ್ಪವನ್ನ ಕಲಸಿ ಸರಿಯಾಗಿ ಕಲಸಿ ಗಾಳಿ ಆಡದಿರೋ ಮುಚ್ಚಿಡಬೇಕು. ತದನಂತರ ಆ 2 ದಿನಗಳ ನಂತರ ಅದರ ಗಂಜಲ 10 liter ಸೇರಿಸಬೇಕು. ಮತ್ತೆ 10 liter ನೀರು ಸೇರಿಸಿ 15 ದಿನ ನಿಮ್ಗೆ ಬೇಕು. ತದನಂತರ 15 ದಿನ ಆಯ್ತು ಅಂದ್ರೆ ಈಗ 17 ದಿನ ಆಯ್ತು, 2 ದಿನ ಸಗಣಿ ಮತ್ತು ತುಪ್ಪ ಕಲಸಿಟ್ಟಿದ್ವಿ. ಆಮೇಲೆ 15 ದಿನ ಆಮೇಲೆ ಅದಕ್ಕೆ 3 liter ಹಾಲು, ಫ್ರೆಶ್ 3 liter ಹಾಲು, ದೇಸಿ ಹಸುವಿನ ಹಾಲು ಮತ್ತೆ ದೇಸಿ ಹಸುವಿನ ಮೊಸರು 2 liter ಕಲಸಬೇಕು. ಅದಕ್ಕೆ 3 liter ಎಳೆ ನೀರು, ಬೆಲ್ಲ 250 gram ಅಥವಾ ಹಣ್ಣಾಗಿರ್ಬೇಕು, ಮಾಗಿರುವಂತ ಹಣ್ಣಾಗಿರುವಂತ ಪಚ್ಚಬಾಳೆಯನ್ನ ಕಿವುಚಿ ಆ ಈ ಮಿಶ್ರಣಕ್ಕೆ ಸೇರಿಸಬೇಕು. ಕಲಸಬೇಕು, ಕಲಸಿ ಅದನ್ನ ಅದರ ಮೇಲೆ ಮುಚ್ಚಬೇಕು. ಅವಾಗ ಅವಾಗ ದಿನಕ್ಕೆ ಗೊಬ್ಬರ ಇದನ್ನ ನೀವು ಹೂವು ಆಡುವಂತದಲ್ಲಿ 15 ದಿನಗಳ ಅಂತರದಲ್ಲಿ 2 ಸಾರಿ ನೀವು 3-5 ಪ್ರಮಾಣದಲ್ಲಿ ನೀವು ಬೆಳೆಗಳಿಗೆ ಸಿಂಪಡಿಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ನಿಮ್ಮ ಬೆಳೆಯ ಗುಣಮಟ್ಟಕ್ಕೆ ಬೇಕಾಗುತ್ತೆ 200-250 liter ದ್ರಾವಣ ನಿಮ್ಗೆ ಬೇಕಾಗುತ್ತೆ. ಈ ದ್ರಾವಣ ಅಂದ್ರೆ ಪಂಚಗವ್ಯದ ಒಂದು ಗಿಡಕ್ಕೆ, ಪ್ರತಿ ಒಂದು ಗಿಡಕ್ಕೆ 1 liter ಈ ಪಂಚಗವ್ಯದ ಜೊತೆ 5 liter ನೀರು ಬೆರೆಸಿ ನೀವು ಒಂದು ಗಿಡ ಟ್ರೆಂಚಿಂಗ್ ಮಾಡಬಹುದು. ಈಗ ಹೆಂಗೆ ರಾಸಾಯನಿಕಗಳನ್ನ ಟ್ರೆಂಚ್ ಮಾಡ್ತೀರೋ ಅದೇ ರೀತಿ ತೋಯಿಸಬೇಕು. ನೀವು ಬುಡದಲ್ಲಿ ನೀವು ಪಾತಿಗಳನ್ನು ಮಾಡಿ ತೋಯಿಸಬೇಕಾಗುತ್ತೆ. ಇದು ಪಂಚಗವ್ಯದ ಉಪಯೋಗ ಮತ್ತು ತಯಾರು ಮಾಡುವ ಪದ್ಧತಿ. ಡಾಕ್ಟರ್ ವಿಜಯ್ ಮಹಾಂತೇಶ್ವರೇ, ಪಂಚಗವ್ಯ ಸಿಂಪಡಿಸಬೇಕು ಅನ್ನೋದನ್ನ ವಿಸ್ತೃತವಾಗಿ ಮಾಹಿತಿ ಮಾಡಿದ್ದೀರಿ. ಒಟ್ಟಾರೆ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ದ್ರವರೂಪದ ಸಾವಯವ ಗೊಬ್ಬರ ಏನಿದೆಲ್ಲ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಉತ್ತಮ ಇಳುವರಿ ಬರಬೇಕು ಅಂತಂದ್ರೆ ಈ ಒಂದು ದ್ರವರೂಪದ ಸಾವಯವ ಗೊಬ್ಬರ ಬಹಳ ಅವಶ್ಯ. ಮತ್ತೊಂದು ಏನಿದೆಲ್ಲ, ಬಯೋಟಿನ್ ಸಾರ ದ್ರಾವಣ, ಬಯೋಜೀವಸಾರ ದ್ರಾವಣದ ಉತ್ಪಾದನೆ ಹೇಗೆ, ಯಾಕಂದ್ರೆ ಅದು ಕೂಡ ಕೃಷಿ ಮಾಡಬೇಕು. ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಡ್ಬೋದು. ಬಯೋ ಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಲಿಕ್ವಿಡ್ ಆರ್ಗಾನಿಕ್ ಮ್ಯಾನ್ಯೂರ್ ಘಟಕ ತಯಾರಿಸಬೇಕು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಸಹಾಯಧನ ಇದೆ. ಇದರಿಂದಾಗಿ ಯಾವ ರೈತರು ಈ ಬಯೋಡೈಜೆಸ್ಟರ್ ದ್ರಾವಣಕ್ಕೆ 15 ಅಡಿ ಉದ್ದ, 4 ಅಡಿ ಅಗಲ, 4 ಅಡಿ ಆಳವಿರುವ ಗುಂಡಿ ತಯಾರು ಮಾಡಬೇಕು. 15 ಅಡಿ ಉದ್ದ ಇಜಾರ್ ಇರಬೇಕು. ಇದರ ಕೊನೆಯಲ್ಲಿ 5 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಡಿ ಆಳವಿರುವಂತ ಶೇಖರಣಾ ತೊಟ್ಟಿ ಇರಬೇಕು. ಒಂದು ತೊಟ್ಟಿ ಮಾಡಬೇಕು, ಅದ್ರ ಕೊನೆಗೆ ಒಂದು ಸಣ್ಣ ತೊಟ್ಟಿ ಮಾಡಿ ಅಲ್ಲಿ ಶೇಖರಣೆ ತೊಟ್ಟಿ ಅಂತ ಮಾಡಬೇಕು. ಇಡೀ PVC ಪೈಪ್ ಅನ್ನ ನಾವು ಕಾಲುವೆಯನ್ನ ಮಾಡಬೇಕಾಗುತ್ತೆ. ಆ ಕಾಲುವೆಯಲ್ಲಿ 1 ಅಡಿ PVC ಪೈಪ್ ಅನ್ನು ಇಡಬೇಕು. ಆಗಳನ್ನ ಕೊರೆದು ಸುಮಾರು 16 ರಂಧ್ರಗಳನ್ನ ಕೊಡಬೇಕು. ಅಂದ್ರೆ 1 ಅಡಿ PVC ಪೈಪ್ ಗೆ ಒಂದು 16 ರಂಧ್ರಗಳನ್ನ ಕೊರಿಬೇಕು. ಅಗಲ 4 ಅಡಿ ಆಳ ಏನ್ ತೊಟ್ಟಿ ರೆಡಿ ಆಗುತ್ತಿಲ್ಲ, ಆ ತೊಟ್ಟಿಗೆ ನೀವು ನಿಮ್ಮ ಹೊಲದಲ್ಲಿ ಸಿಗುವಂತ ಎಲ್ಲಾ ತರದ ಸಸ್ಯ ತ್ಯಾಜ್ಯ ವಸ್ತುಗಳು, ಸಿಗುವಂತ ರೇಷ್ಮೆ ಹುಳುವಿನ ವೇಸ್ಟ್ ಇರ್ಬೋದು, ಕಳೆ ಇರ್ಬೋದು, ಹೊಂಗೆ ಇರ್ಬೋದು, ಎಲ್ಲಾ ತರದ ಹೆಂಗ್ ಹಾಕ್ಬೇಕಂದ್ರೆ ನೀರ್ ತೇಲೋಂಗಿಲ್ಲ, ಅದಕ್ ಸರಾಸರಿ ಆಗೋಂಗೆ ನೀರ್ ಹಾಕ್ಬೇಕು. ಇದನ್ನ ನೀವು ಈ ರೀತಿ ಮಾಡಿ ಸಗಣಿಗೆ ಇವೆಲ್ಲ ಫಸ್ಟ್ ಟೈಮ್ ಬೇಕಾದಾಗ ಒಂದ್ ತಿಂಗಳು ಬೇಕಾಗುತ್ತೆ. ತದನಂತರ ನೀವು 15-20 ದಿನಕ್ಕೆ ನಿಮ್ಗೆ ಬಯೋ ಜೀವಸಾರ ಎಲ್ಲ ಡಿಕಂಪೋಸ್ ಆಗಿರೋದ್ ಎಲ್ಲಾ ಪದಾರ್ಥ, ಆ ಕಷಾಯದಂತ ಅಂಶ ಎಲ್ಲ ಏನಾಗುತ್ತೆ ಅದು ಪೈಪಿಗೆ ಶೇಖರಣೆ. ಬಯೋ ಜೀವಸಾರ ದ್ರಾವಣ ಅಂದ್ರೆ ಬಯೋಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಘಟಕದಿಂದ ದೊರೆಯುವಂತ ಮಾಡಕ್ ಹೇಳ್ತೀವಿ, ನೆಲಕ್ಕೆ ಹಾಕೋಕೆ ಹೇಳೋದಿಲ್ಲ. ಬಟ್ ಬಯೋಜೀವಸಾರ ದ್ರಾವಣ ಇದೆಲ್ಲ ಅದು ಅಷ್ಟೇ ನಾವೇನ್ ಮಾಡ್ತೀವಿ ಅಂದ್ರೆ ಕೊಡಬಹುದು. ಇಲ್ಲ ಅಂದ್ರೆ 2-3 ನೀವು ಹೂವಾಡುವಂತದಲ್ಲಿ ಬೆಳಗ್ಗೆ ಕೊಡಬಹುದು. ಬಯೋ ತುಂಬಾ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಿ. ಬಯೋಜೀವಸಾರ ದ್ರಾವಣವನ್ನ ನೆಲದ ಮೇಲೆ ಹಾಕುವಂತದ್ದು, ಪೈರುಗಳ ಬೇರುಗಳು ಕೂಡ ಸಿಂಪಡಿಸಬಹುದು. ಮತ್ತೆ ನಿಜವಾಗಿ ಕೂಡ ಇದು ಒಂದು ನಾವೇ ತಯಾರು ಮಾಡಬೇಕಾಗಿರೋದ್ರಿಂದ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಸಂತೋಷ ನಮ್ಮ ರೈತ ಬಾಂಧವರಿಗೆ ಖಂಡಿತವಾಗಿರ್ತದೆ. ಇದನ್ನ ಹೆಚ್ಚು ಇನ್ನೂ ಹೆಚ್ಚು ಮಾಹಿತಿ ಮಾಡಿಕೊಂಡು, ಬಯೋಜೀವಸಾರ ದ್ರಾವಣಗಳು ಎಷ್ಟು ಹೊಲದಲ್ಲಿ ಇರ್ತದ ಅಷ್ಟು ಮಣ್ಣು ಅಂದ್ರೆ ಸಾಕಷ್ಟು ಗಾಳಿ ಆರೋಗ್ಯಯುತವಾಗಿ ಅದು ರೂಪುಗೊಂಡಿರ್ತದೆ, ಮಣ್ಣು ಸಡಿಲವಾಗಿರ್ತದೆ. ಆ ಮಣ್ಣು ಖಂಡಿತವಾಗಿ ಕೂಡ ಯಾವುದೇ ಬೆಳೆ ಬೆಳೆಯಲಿಕ್ಕೆ ಅನುಕೂಲ. ಸ್ವರೂಪದ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡುವ ಬಗ್ಗೆಯನ್ನ ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೋದ? ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ಸರಿಯಾಗಿ ಬಳಸಿರುವಂತಹ ಎರೆಹುಳುಗಳನ್ನು 1 kg ತಗೊಂಡ್ ಬಂದು 1 liter ನೀರಿನಲ್ಲಿ ಉಗುರು ಬೆಚ್ಚಿ ನೀರಿನ ಈ ಎಲ್ಲಾ ಪದಾರ್ಥಗಳು ನೀರಿಗೆ ಸೇರ್ತವೆ. ಇದೇ ಎರೆಜಲ. ಈ ಎರೆಜಲವನ್ನ ನೀವು 10-20% ಅಂದ್ರೆ 1 liter ನೀರಿಗೆ 100-200 ml ಬೆಳೆಸಿ ನೀವು ಬೆಳೆಗಳಿಗೆ ಸಿಂಪರಣೆ ಮಾಡಿದ್ರೆ ಏನಪ್ಪಾ ಅಂದ್ರೆ ಎರೆಗೊಬ್ಬರ ಟೀ ಅಂದ್ರೆ 5 kg ಎರೆಗೊಬ್ಬರವನ್ನ ಅಂದ್ರೆ ರೆಡಿ ಆಗಿರುವ ಎರೆಗೊಬ್ಬರವನ್ನು ತಗೊಂಡ್ಬಂದು ಒಂದು ಡ್ರಮ್ನಲ್ಲಿ ಹಾಕಿ 5 liter ನೀರು ಹಾಕ್ತಾನೆ. 5 kg ಎರೆಗೊಬ್ಬರ, 5 liter ನೀರನ್ನು ಹಾಕಿರುವ ಎಲ್ಲಾ ಅಂಶಗಳು ನೀರಿಗೆ ಬಿಡುಗಡೆ ಆಗ್ತವೆ. ತದನಂತರ ಅದನ್ನ ಸೋಸಿ ಆ ದ್ರವ ಪದಾರ್ಥವನ್ನು ತೆಗೆಯುತ್ತೀವಿಲ್ಲ, ಒಂದ್ ಎಕರೆಗೆ 200-250 liter ಎರೆಗೊಬ್ಬರದ ಟೀ ಬೇಕಾಗುತ್ತೆ. ಇದನ್ನ ನೀರಿನಲ್ಲಿ ನೀವು ಬೆರೆಸಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಬಹಳಷ್ಟು ತರಕಾರಿಗಳಲ್ಲಿ ಎಸ್ಪೆಷಲಿ ಕುಕುಂಬರ್ ಮಾಡಿದಾಗ ಹೂ ಉದುರೋದು ಕಡಿಮೆ ಆಗುತ್ತೆ, ಹೂ ಕಾಯಿಯಾಗಿ ಕಚ್ಚೋದು ಜಾಸ್ತಿಯಾಗಿ ಇಳುವರಿ ಜಾಸ್ತಿ ಬರುತ್ತೆ. ಕ್ರಮೇಣ ಬೇಸಾಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಇವತ್ತು ಸಾವಯವ ಕೃಷಿಗೆ ಹೇಗೆ ನಮ್ಮ ರೈತ ಬಾಂಧವ ಒಲಿದು ಬರಬೇಕು, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳೊಳಗ ಈ ದ್ರವರೂಪ ಲಾಭದಾಯಕ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಮಾಡಿಕೊಟ್ರಿ. ಈಗ ಎಷ್ಟೋ ಜನಕ್ಕೆ ಎಲ್ಲ ಕೆಲವು ಮಾಡ್ಲಿಕ್ಕೆ ಅವುಗಳನ್ನು ತೆಗೆದುಕೊಂಡು ಬಂದು ಉಪಯೋಗ ಮಾಡಿ ನಮ್ಮ ರೈತ ಬಾಂಧವ ಲಾಭದಾಯಕ ಕೃಷಿಯನ್ನು ಮಾಡಬಹುದು, ಲಭ್ಯತೆ ಎಲ್ಲೆಲ್ಲಿರ್ತದೆ ಅನ್ನೋದು ಅನುಕೂಲ ಆಗುತ್ತೆ, ಈ ಒಂದು ಲಭ್ಯತೆ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ವಿಜಯ ಮಹಾಂತೇಶ್ ಅವರೇ? ಒಂದು ರೈತರಿಗೆ ಅದು ಸೇಲ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಫ್ರೆಶ್ ಆಗಿ ಬಳಸುವಂತ ಪದಾರ್ಥ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ರೈತರು ತಾವು ಗೊಬ್ಬರಗಳನ್ನ ನಾವು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಮಾಡಿಸ್ತೀವಿ, ರೈತರಿಗೆ ತರಬೇತಿ ಕೊಡೋಕ್ಕೋಸ್ಕರ ಮಾಡಿಸ್ತೀವಿ. ನಾವು ಕಾಸ್ಟ್ ಬೇಸಿಸ್ ಅಲ್ಲಿ ನಾವು ಈ ಸಾವಯವ ದ್ರವ ಗೊಬ್ಬರಗಳನ್ನ ಮಾಡಿ ನಾವು ರೈತರಿಗೆ ಕೊಡ್ತಾ ಇಲ್ಲ. ನಮ್ದು ಸಾವಯವ ದ್ರವ ಗೊಬ್ಬರಗಳು ಫ್ರೆಶ್ ಆಗಿ ಬಳಕೆ ಮಾಡೋದ್ರಿ, ಬಳಕೆ ಮಾಡಬೇಕಾಗಿರೋದ್ರಿಂದ ರೈತರೇ ತಾವೇ ಸ್ವತಃ ತಯಾರು ಮಾಡ್ಕೊಂಡು ಬಳಕೆ ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಜಾಸ್ತಿ ಸಿಗುತ್ತೆ. ಡಾಕ್ಟರ್ ವಿಜಯ ಮಹಂತರು, ತಾವೇ ಉತ್ಪಾದನೆ ಮಾಡಿದ್ರೆ ಖರ್ಚು ಕಡಿಮೆ, ಆಮೇಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇರೆ ಯಾರು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅರ್ಭಾವಿಗೆ ಬಂದು ನಮ್ಮ ರೈತ ಬಾಂಧವರು ಸ್ವಲ್ಪ ಮಾಹಿತಿ ಮಾಡ್ಕೊಡ್ಬಹುದು, ತಾವೇ ಅದನ್ನು ತಯಾರು ಮಾಡೋದನ್ನ ರೂಢಿ ಮಾಡ್ಲಿ ಅಂತ ಆಶೆ ಮಾಡ್ತೀವಿ. ನಮಗೆ ತರಬೇತಿ ಮಾಹಿತಿ ಮಾಡಿಕೊಳ್ಳೋದ್ರಲ್ಲಿ ಯಾವಾಗ್ಲೂ ನಾವು ವಿಜ್ಞಾನಿಗಳು ಸಿದ್ಧರಾಗಿರ್ತಿದ್ದೇವೆ. ಆಲ್ರೆಡಿ ಸಾಕುಗಳು, ಮಾದರಿ ಸಾಕುಗಳು ಇದೊಂದು ಬೇಡಿಕೆ ಭೇಟಿ ನೀಡಿ ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇವತ್ತು ರೈತರು ಪದ್ಧತಿಯೊಳಗೆ ಒಂದು ವೈಜ್ಞಾನಿಕವಾಗಿ ಸರಿಯಾಗಿ ಅಂದ್ರೆ ಪ್ರತಿಯೊಂದರ ಸಮ ಪ್ರಮಾಣದಲ್ಲಿ ಹಾಕಿ ನಾವು ಜೀವಾಮೃತಗಳನ್ನ ಕೂಡ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಾವು ತಯಾರು ಮಾಡ್ಕೊಳ್ಬಹುದು, ಸ್ವಾವಲಂಬಿಯಾಗಿ ನಮ್ಮ ಬೆಳೆಗಳನ್ನ ಸಾವಯಬಹುದು. ಯಾಕಂದ್ರೆ ಇವತ್ತು ಸಾವಯವ ಬೆಳೆಗಳಿಗೆ ಸಾಕಷ್ಟು ಬೇಡಿಕೆ ಮಾರುಕಟ್ಟೆಯಲ್ಲಿದೆ. ಹೀಗಾಗಿ ರೈತ ಬಾಂಧವರು ಸ್ವಲ್ಪ ಕಸರು ಪರವಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ವಿಜಯ ಮಹಾಂತೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ದ್ರವ ರೂಪದ ಸಾವಯವ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಕುರಿತು ಅರ್ಭಾವಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾ ಶರಣಬಸವ ಚೋಳಿನ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಪದಗಳು. ಹಡಗಲಿ ಹಾಗೂ ಮೇಳದವರಿಂದ ಗೀಗಿ ಪದ ಕೇಳಿದರೆ. ಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು.